ಸೊ ಆ ತರ ಏನಿಲ್ಲ, 3-4 ವರ್ಷ ಆದ್ಮೇಲೆ ಸ್ಥಿರತೆ ಬರುತ್ತೆ. ಆಯ್ತು, ಒಂದು ಪ್ರಶ್ನೆಗೆ ನಿಮ್ದು ಉತ್ತರ ಸಿಕ್ಕಿದೆ. ಎರಡನೇ ಪ್ರಶ್ನೆಗೆ ಗೋವರ್ಧನ್ ಸರ್ ಅವರೇ, ಕೃಷಿ ಮೂಲಭೂತ ಸೌಕರ್ಯ, ನೀವು ಸುಮ್ನೆ ಇರಿ, ಹೇಳ್ತಾರೆ ಉತ್ತರನ. ಕೃಷಿ ಮೂಲಭೂತ ಸೌಕರ್ಯ ನಿಧಿ ಮೌಲ್ಯವರ್ಧನೆ ಹೆಂಗ್ ಮಾಡ್ಬೇಕಂತ ಕೇಳ್ತಾ ಇದ್ದಾರೆ. ಕೃಷಿ ಮೂಲಭೂತ ಸೌಕರ್ಯ ನಿಧಿಯ, ಸೊ ಇದರಲ್ಲಿ ಕೃಷಿ ಮೂಲಭೂತ ಸೌಕರ್ಯ ಯೋಜನೆ ಅಡಿಯಲ್ಲಿ 2 ಕೋಟಿವರೆಗೆ ಕಡಿಮೆ ಬಡ್ಡಿಯಲ್ಲಿ, ಕೇಳಿ ಕೇಳಿ, ಕಡಿಮೆ ಬಡ್ಡಿಯಲ್ಲಿ ಲೋನ್ ಸೌಲಭ್ಯಗಳು ಸಿಗ್ತಾ ಇದೆ. ಹೌದು, ಅಂದ್ರೆ ಬ್ಯಾಂಕ್ನವರು 9% ಇಂಟ್ರೆಸ್ಟ್ ಕೊಡ್ತಾರೆ. ಹೌದು, ಮತ್ತೆ 3% ಗೌರ್ಮೆಂಟ್ ಕೊಡ್ತದೆ, ಸಹಾಯಧನ ಕೊಡುತ್ತೆ, ಸಬ್ಸಿಡಿ ಅಂತ, ಸಬ್ಸಿಡಿ. ಹೌದು, ಬಡ್ಡಿ ಸಹಾಯಧನವನ್ನು ಕೊಡುತ್ತೆ. ಇದಲ್ದಲೆ ಬ್ಯಾಂಕ್ನವರು ಸಾಮಾನ್ಯವಾಗಿ ಕೊಲ್ಯಾಟ್ರಲ್ ಸೆಕ್ಯೂರಿಟಿ ಅದೆಲ್ಲ ಕೇಳೋದು ಜಾಸ್ತಿ, ಬಿಕಾಸ್ 2 ಕೋಟಿ ಅಂದ್ರೆ ದೊಡ್ಡ ಅಮೌಂಟ್. ಹೌದು, ಅದರಿಂದ 2 ಕೋಟಿವರೆಗಿನ ಸಾಲಕ್ಕೆ ಒಂದು CGTMSE ಖಾತರಿ ಕೊಟ್ಟಿದೆ, ಲಭ್ಯವಿರುತ್ತದೆ. ಮತ್ತೆ ಇದರ ಖಾತರಿ ಶುಲ್ಕವನ್ನು ಸರ್ಕಾರವೇ ಭರಿಸುತ್ತದೆ, ಅದೊಂದು. ಇದಲ್ಲದೆ ಈ ನಮ್ಮ AF ಏನಿದೆ, ಕೃಷಿ ಮೂಲಭೂತ ಸೌಕರ್ಯ ನಿಧಿಯಡಿ, ಯಾವುದೇ ಸರ್ಕಾರ ಅಥವಾ ಕೇಂದ್ರ ಸರ್ಕಾರದ ಸಹಾಯಧನ ಯೋಜನೆಗಳಲ್ಲಿ ತೆಗೆದುಕೊಂಡಂತ ಲೋನ್ ಅನ್ನ ಇದರಲ್ಲಿ ನೀವು ಒಗ್ಗೂಡಿಸಬಹುದು, ಅಂದ್ರೆ ಆಸ್ ಅ ಸೆಕೆಂಡ್ ಬೆನಿಫಿಟ್ ತಗೋಬಹುದು. ಅದೊಂದು ಅವಕಾಶ ಇದೆ, ಅವಕಾಶ ಇದೆ. ಓಹೋ, ಒಳ್ಳೆ ಅವಕಾಶ. ಸಾಮಾನ್ಯವಾಗಿ ಯಾವುದೇ ಸಹಾಯಧನ ಇದ್ರೆ ಒಂದೇ ಒಂದು ಇದು ಕೊಡೋದು, ಬಟ್ ಆದ್ರೆ ಇದರಲ್ಲಿ. ಆಯ್ತು, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಪುಟ್ಟರಂಗ ಶೆಟ್ಟಿ ಅವರೇ ಮೈಸೂರಿಂದ. ಮುಂದಿನ ಕರೆ ನೋಡೋಣ. ಹಲೋ, ಹಲೋ, ಹೆಸರು ಹೇಳಿ ಮೇಡಮ್, ಎಲ್ಲಿಂದ? ಹಲೋ ಕೃಷಿರಂಗ, ಕೇಳಿ ಮೇಡಮ್. ನಾನು ಅರಂಬೂರು ಬಸಪ್ಪ ಅಂತೇಳಿ. ಕೇಳಿ ಬಸಪ್ಪ ಅವರೇ. ಸಾವಯವ ಕೃಷಿಯಲ್ಲಿ ಉತ್ತೇಜನ ಕೊಡ್ತಾ ಇದ್ದೇನೆ ಸರ್. ಆದ್ರೆ ನಮ್ಮ ಮಿನಿಸ್ಟರ್ ಇದ್ದಾರಲ್ಲ ಸರ್. ಹೌದು, ಅವರು ಸ್ವಲ್ಪ ತಾಪತ್ರ ಮಾಡ್ತಾರೆ, ರಾಸಾಯನಿಕ ಗೊಬ್ಬರ ಹಾಕೋಣ, ರಾಸಾಯನಿಕ ಗೊಬ್ಬರ ಹಾಕೋಣ ಅಂತೇಳಿ. ಏ, ಅವ್ರು ಯಾವಾಗ ನಿಮ್ ಮನೆಗೆ ಬಂದು ಹೇಳ್ತಾರೆ? ಅವರು ಮಿನಿಸ್ಟರ್ ಅಲ್ಲವಾ, ಕನ್ಫ್ಯೂಸ್ ಮಾಡ್ಬೇಡ್ರಿ. ನೀವು ಕೃಷಿ ಅಧಿಕಾರಿಗಳು ಇರ್ತಾರೆ ತಮ್ಮ ಊರಲ್ಲಿ, ತಮ್ಮ ಜಿಲ್ಲೆದಲ್ಲಿ, ತಾಲೂಕಲ್ಲಿ, ಎಲ್ಲವರಲ್ಲಿ ಇದ್ದಾರೆ ಸರ್. ಅಲ್ಲಿ ಹೋಗಿ ಮಾಹಿತಿ ಪಡ್ಕೊಳ್ಳಿ. ಮಾಹಿತಿ ಪಡೀತೀನಿ, ನಾನು ಎಲ್ಲ ತರಬೇತಿಗೆಲ್ಲ ಹೋಗಿದ್ದೀನಿ. ಮತ್ತೆ ನೀವು ಆರೋಪ ಮಾಡ್ತಾ ಇದ್ದೀರಲ್ಲ ಮಂತ್ರಿಗಳ ಮೇಲೆ ಅಂತಂದ್ರೆ, ಮಿನಿಸ್ಟರ್ ಇದು ಪ್ರಾಬ್ಲಮ್ ಸರ್. ನಿಮ್ಗೆ ಪ್ರಶ್ನೆ ಏನಂತ ಕೇಳಿ. ನೀವು, ನಾವು ಸಾವಯವ ಕೃಷಿಯಲ್ಲಿ ಉತ್ತೇಜನ ಕೊಡ್ತಾ ಇದ್ದೀನಿ ಸರ್. ನೀವು ಮಾಡ್ತಾ ಇದ್ದೀರಿ? ನಾ ಮಾಡ್ತಾ ಇದ್ದೀನಿ ಸರ್. ಏನ್ ಮಾಡ್ತಾ ಇದ್ದೀರಿ ಸಾವಯವ ಕೃಷಿಯಲ್ಲಿ? ಸಾವಯವ ಕೃಷಿಯಲ್ಲಿ ಇದು ಬೀನ್ಸ್, ಸೌತೆಕಾಯಿ, ತರಕಾರಿ ಬೆಳೀತಿದ್ದೀರಿ? ತರಕಾರಿ ಬೆಳೀತಿದ್ದೀವಿ ಸರ್. ಆಮೇಲೆ ಇದು ಗದ್ದೆಯಲ್ಲಿ ಬೆಳೆ ಬೆಳೀತೀನಿ, ಬೇಸಾಯ ಮಾಡ್ತಿದ್ದೀನಿ. ನಮಗೆಲ್ಲ ತೊಂದರೆ ಇಲ್ಲ, ಊಟಕ್ಕೆಲ್ಲ ತೊಂದರೆ ಇಲ್ಲ. ಅಲ್ಲ, ಸಮಸ್ಯೆ ಏನು ನಿಮ್ದು? ನಮ್ಮದೇನಿಲ್ಲ ಸರ್, ಇದು ಸಾವಯವ ಕೃಷಿಯಲ್ಲಿ ಸ್ವಲ್ಪ ಉತ್ತೇಜನ ಕೊಡಿ ಅಂತೇಳಿ ಕೇಳ್ತಾ ಇದ್ದೀನಿ ಅಷ್ಟೇ. ಹೇಳ್ತಾರೆ ಅದ್ರ ಬಗ್ಗೆ, ಸಾವಯವ ಕೃಷಿಗೆ ಏನು ಉತ್ತೇಜನ ಕ್ರಮಗಳು ನಮ್ಮ ರಾಜ್ಯ ಸರ್ಕಾರದ ವತಿಯಿಂದ ಇದೆ ಸರ್? ಸಾವಯವ ಕೃಷಿಯಲ್ಲಿ ತಮಗೆ ಗೊತ್ತಿದೆ, ಹಲವು ವರ್ಷಗಳಿಂದ ಈಗ ಸಾಕಷ್ಟು ಕಾರ್ಯಕ್ರಮಗಳು ನಮ್ಮ ರಾಜ್ಯ ಸರ್ಕಾರದ ಇರ್ಬೋದು, ಹಾಗೆ ಕೇಂದ್ರ ಸರ್ಕಾರದ ಕಾರ್ಯಕ್ರಮಗಳು ಅನುಷ್ಠಾನದಲ್ಲಿದೆ. ಹಾಗ ಅದರ ಜೊತೆಗೇನೆ ಈ ತರ ಸಾವಯವ ಕೃಷಿಕರು ಏನ್ ಬೆಳೀತಾ ಇದ್ದಾರೆ ಅದಕ್ಕೆ ಅವ್ರಿಗೆ ಒಳ್ಳೆ ಮಾರುಕಟ್ಟೆ ಕೊಡಬೇಕು ಅನ್ನೋ ದೃಷ್ಟಿಯಲ್ಲಿ ಆಗಿದ್ದಾಗೆ ಮೇಳಗಳು, ಸಂತೆಗಳು, ಅದನ್ನೆಲ್ಲ ಮಾಡ್ತಾ ಇದೀವಿ. ಈಗ ಪ್ರತಿ ವರ್ಷ ಬೆಂಗಳೂರಲ್ಲಿ ತಮ್ಗೆ ಗೊತ್ತಿದ್ದೆ ಸಾವಯವ ಮೇಳ ಅಂತಾನು ಮಾಡ್ತಾ ಇದೀವಿ. ಸೊ ಇದೆಲ್ಲ ಕೊಡ್ತಾ ಇರೋದು ಒಂದು ಸಾವಯವ ಕೃಷಿಗೆ ಉತ್ತೇಜನ ಕೊಡಬೇಕು, ಸಾವಯವ ರೈತರಿಗೆ ಒಳ್ಳೆಯ ಒಂದು ಮಾರುಕಟ್ಟೆ ಸಂಪರ್ಕ ಕಲ್ಪಿಸಬೇಕು, ಅವ್ರ ಒಂದು ಸಾವಯವ ಉತ್ಪನ್ನಗಳಿಗೆ ಒಳ್ಳೆಯ ಒಂದು ಬೆಲೆ ಸಿಗಬೇಕು ಅನ್ನೋ ಕಾರಣದಿಂದಲೇ ಅದು ಒಂದು ಮಾರ್ಕೆಟ್ಗೆ ಸಂಬಂಧಪಟ್ಟಂಗೆ ಬಂದ್ರೆ, ಇವನ್ ಕ್ಷೇತ್ರ ಮಟ್ಟದಲ್ಲೂ ಸಾವಯವ ಇಂಗಾಲ ಯೋಜನೆ ಇದೆ, ಸಾವಯವ ಕೃಷಿ ಈಗ ಇನ್ನು ಮತ್ತೊಂದು ಯೋಜನೆ ಇದೆ, ಹಾಗೆ ನೈಸರ್ಗಿಕ ಕೃಷಿ ಇದು ಒಂದು ಪ್ರತಿ ರಾಜ್ಯದಂತ ಸುಮಾರು 990 ಕ್ಲಸ್ಟರ್ಗಳಿಗೆ ಗುಚ್ಛ ಮಾದರಿಲಿ ಒಂದು ನೈಸರ್ಗಿಕ ಕೃಷಿ ಯೋಜನೆ ಅದೊಂದು ಹೊಸದಾಗಿ ಪ್ರಾರಂಭ ಆಗಿದೆ. ಹಾಗಾಗಿ ನಾವು ಇಲ್ಲಿವರೆಗೆ ನೋಡಿದಾಗೆ ನಾನು ಆಗ್ಲೇ ಹೇಳಿದೆ ನಿಮ್ಗೆ, 2005 ಪ್ರಮೋಟ್ ಮಾಡ್ತಾ ಇದೀವಿ ಆರ್ಗ್ಯಾನಿಕ್ ಫಾರ್ಮಿಂಗ್. ಪ್ರಸ್ತುತನು ಅಷ್ಟೇ 2-3 ಯೋಜನೆಗಳು ಈಗ ಇಮಿಡಿಯೇಟ್ ಈ ವರ್ಷದಿಂದನೂ ಸ್ಟಾರ್ಟ್ ಆಗಿದೆ. ಹಾಗಾಗಿ ಸಾಕಷ್ಟು ಉತ್ತೇಜನ. ಆಯ್ತು, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮಾಹಿತಿ ಸಿಕ್ತಂತ ಅನ್ಕೊಂತೇವೆ, ಮುಂದಿನ ಕರೆಯನ್ನ ತಗೋತೇವೆ. ಹೇಳಿ. ಹೇಳಿ ಸರ್, ಎಲ್ಲಿಂದ? ಹಲೋ, ಕೇಳಿ. ಹಲೋ ಕೃಷಿರಂಗ. ನಮಸ್ಕಾರ. ನಮಸ್ತೆ, ವಿಜಯಪುರದಿಂದ.